ಜನಗಳಿಗೆ ಗೊತ್ತಿರ್ಲಿಲ್ಲ, ಕೆಮಿಕಲ್ ಮೆನ್ಯೂರೇ ಗೊತ್ತಿರ್ಲಿಲ್ಲ. ನಾನು ಎಷ್ಟೋ ಹಳ್ಳಿಗೆ ಹೋದಾಗ ಕೆಲವು ಬಹಳ ನಮ್ಮ ಹಳ್ಳಿಗಳಿಗಿಂತ ಇನ್ನೂ ಹಿಂದುಳಿದ ಹಳ್ಳಿದ್ದು ಸಿಮೆ ಒಬ್ಬರು ಹಾಕ್ತೀರಾ ಅಂತ ಕೇಳ್ತಿದ್ರು ನನಗೆ, ನೀವು ಸಿಮೆ ಒಬ್ಬರು ಹಾಕ್ತೀರಾ ಅಂತಿದ್ರು. ಆಮೇಲೆ ನಾವು ಅಲ್ಲೇ ಅನಿವಾರ್ಯ ಅವ್ರ ತಗ ಕಲ್ತ್ಕೊಂಬಿಟ್ಟು ಅವ್ರು ಬಂದು ಹೇಳಿದ್ರು. ಆಮೇಲೆ ನಾವೆಲ್ಲ ಏನು ಮಾಡಿದ್ವಿ, ಸ್ವಲ್ಪ ಅಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಆಫೀಸಲ್ಲಿ ಅಲ್ಲೆಲ್ಲ ರೆಫರ್ ಮಾಡಿದಾಗ ಅವ್ರೇನು ಹೇಳರು, ಸಾವಯವ ಗೊಬ್ಬರನು ಹಾಕಬೇಕು, ಸೀಮೆ ಗೊಬ್ಬರನ ಇಷ್ಟೇ ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಅವರು ಹೇಳರು. ಬಟ್ ನಮ್ಮ ರೈತರು ಏನು ಮಾಡಿದ್ರು, ದುರಾಸೆ, ಸೀಮೆ ಗೊಬ್ಬರ ಎಪ್ಪತ್ತೆಂಬತ್ತು, ಅವಾಗೆಲ್ಲ ಎಪ್ಪತ್ತೆಂಬತ್ತು ಇತ್ತು ಅಷ್ಟೇ ಒಂದು ಚೀಲಕ್ಕೆ, ಎಪ್ಪತ್ತೆಂಬತ್ತು ಕೊಟ್ಟು ಹಾಕಿದ್ರೆ ಏಯ್ ನೀನೇನೋ ಸೀಮೆ ಗೊಬ್ಬರ ಹಾಕಿದ್ ನನಗೆ ಗೊಬ್ಬರ ಹಾಕಿ ಸೀಮೆ ಗೊಬ್ಬರ ಹಾಕಿ ನಿಂದು ಅಷ್ಟೇ ಬಂದೈತೆ ನಂದು ಅಷ್ಟೇ ಬಂದೈತೆ, ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಬರೀ ಸೀಮೆ ಗೊಬ್ಬರ ಹಾಕಕ್ಕೆ ರೂಢಿ ಮಾಡ್ಕೊಂಬಿಟ್ರು. ಹಂಗಾಗಿ ಭೂಮಿ ಹಾಳಾಗೋಯ್ತು. ನಾನು ಸರ್, ನಾನು ವ್ಯವಸಾಯ ಮಾಡಕ್ ಹತ್ತಿದ್ರಾಗಿಂದಲೂ ಅಂದ್ರೆ 73ನೇ ಇಸವಿಯಿಂದನೂ ಕೂಡ ಯಾವುದೇ ತೋಟಗಾಗ್ಲಿ ಯಾವುದೇ ಜಮೀನಿಗಾಗ್ಲಿ ಮೊದಲೇನ್ ಮಾಡ್ತಿದ್ದು, ನಾವು ದನಿ ಗೊಬ್ಬರನ ಹಾಕಿ ಹಾಕ್ತಿದ್ವು, ಅದ್ರ ಮೇಲೆ ಕೆಮಿಕಲ್ ಹಾಕ್ತಿದ್ವಿ. ಅದು ಎಷ್ಟು ಪ್ರಮಾಣ ಹಾಕ್ಬೇಕು ಅಂತಾರೆ ಅಷ್ಟು ಮಾತ್ರ, ಒಂದು ಅಡಿಕೆ ಮರಕ್ಕೆ ನಾವು 200-300 ಗ್ರಾಮ್ ಹಾಕ್ತಿದ್ವಿ ಕೆಮಿಕಲ್ ಮ್ಯಾನ್ಯೂರ್. ಅದೇ ಬೇರೆ ರೈತರುಗಳು 1/4 kg, 3/4 kg ಹಾಕ್ತಾ ಇದಾರೆ. ಈಗಲೂ 1 kg ಹಾಕೋ ರೈತರು ಇದಾರೆ, ವರ್ಷಕ್ಕೆ 2 ಸರಿ ಹಾಕ್ತಾರೆ ಕೆಲವರು. ಆದ್ರೆ ನಾವೀಗ ಏನ್ ಮಾಡಿದ್ವಿ, ಒಂದು 10-14 ವರ್ಷದ ಈಚೆಗೆ, ಅದ್ಯಾಕೋ ನಾನು ಮೊದಲಿಂದ 300 ಗ್ರಾಮ್ ಹಾಕ್ತಾ ಇದ್ದೆ. ಇದನ್ನ ಹಾಕದ್ ಬೇಡ, ಬರೀ ಇದನ್ನೇ ಹಾಕೋಣ, ಎರೆಹುಳೆಲ್ಲ ಸಾಯ್ತವೆ ಅಂತೆಲ್ಲ ಈ ಇಲಾಖೆಯವರು ಹೇಳದನ್ನೆಲ್ಲ ಕೇಳಿಸ್ಕೊಂಡು ಇದನ್ನ ಬಿಟ್ಬಿಡೋಣ ನೋಡೋಣ ಅಂತ ಬಿಟ್ಟೆ. ಆಮೇಲೆ ನನಗೆ ಯಥೇಚ್ಛವಾಗಿ ಒಂದ್ಸರಿ ನಮ್ಗೆ ಅಮೃತ್ ಮಹಲ್ ಕಾವಲಲ್ಲಿ ನನಗೆ ಒಂದು 100-200 ಲೋಡ್ ದನಿ ಗೊಬ್ಬರ ಹರಾಜಲ್ಲಿ ಸಿಕ್ತು. ಅದನ್ನ ತೋಟಕ್ಕೆಲ್ಲ ಹಾಕಿದೆ. ಹಾಕಿದಾಗ ಇಷ್ಟೊಂದು ದನಿ ಗೊಬ್ಬರ ಹಾಕಿದಾಗ ಕೆಮಿಕಲ್ ಯಾಕೆ ಹಾಕ್ಬೇಕು ಅಂತ ಹಾಕದ್ ಬಿಟ್ಬಿಟ್ಟೆ. ಅಲ್ಲಿಂದ ಅದು ನನಗೆ ಅಭ್ಯಾಸ ಆಯ್ತು. ಇಳುವರಿ ಯಾವ ತರನು ನನಗೆ ಕಡಿಮೆ ಆಗಿಲ್ಲ. ಹೋದ ವರ್ಷ ಈ ವರ್ಷನೂ ಕೂಡ ಎಲ್ಲರೂ ಹೇಳ್ತಾರೆ ನಮ್ಮ ಅಡಿಕೆ ಮರದಲ್ಲಿ ಗುಳ್ಳು ಉದುರೋಗಿದಾವೆ, ಫಸಲಿಲ್ಲ, ಹಾಳಾಗೋಗಿದೆ ಅಂತಾರೆ. ಆದ್ರೆ ನಮ್ಮ ಅಡಿಕೆ ತೋಟದಲ್ಲಿ ಇವತ್ತು ನೀವು ಬಂದು ನೋಡಿ, ಕೆಲವು ಚೇಣಿ ಮಾಡೋರು ಬಂದು ನೋಡಿದ್ರು, ನಮ್ಮ ಕಡೆ ತೋಲಾಗ ಯಾವ್ದು ಇಲ್ಲ, ನಿಮ್ದು ಹಂಗಿದೆ ಅಂತಾರೆ. ಫಸಲು ಇವತ್ತು ಬಂದು ನೋಡಿ ನೀವು, ನಮ್ಮ ತೋಟ ನಿಂತ್ಕೊಂಡು ನೋಡಂಗೆ ಇದೆ. ನಾನು ಯಾವ ಕೆಮಿಕಲ್ ಮೆನ್ಯೂರ್ ಹಾಕಿಲ್ಲ, 10-13-14 ವರ್ಷ ಆಗ್ತಕ್ಕಂತ. ಈಗ ಸಗಣಿ ಗೊಬ್ಬರವನ್ನ ನೀವು ತಗೊಂಬಂದ್ರಲ್ಲ, ಅದನ್ನ ಹಾಗೆ ನೇರವಾಗಿ ಸಗಣಿ ಗೊಬ್ಬರವನ್ನ ಹಾಕಿದ್ರು ಅಥವಾ ಜೀವಾಣು ಗೊಬ್ಬರವನ್ನ ಮಿಶ್ರಣ ಮಾಡಿ ಏನಾರು ಸ್ವಾಮಿ? ಅದ್ ನಾವೇನ್ ಮಾಡಿದ್ವಿ ಅಂದ್ರೆ, ದನಿನ ಗೊಬ್ಬರನ ಯಾವ ಜೀವಾಣು ಗೊಬ್ಬರನು ಮಿಕ್ಸ್ ಮಾಡ್ಲಿಲ್ಲ. ನಾವೇನ್ ಮಾಡಿದ್ವಿ, ನಮ್ಮ ತೋಟನ ಹಂಗೆ ಯಾವ ಕಲ್ಟಿವೇಶನ್ ಇಲ್ಲ. 14 ವರ್ಷ ಆಯ್ತು ನಾನು ಕಲ್ಟಿವೇಶನ್ ಇಲ್ಲ. ನಮ್ ಸೋಗೇನು ಅಲ್ಲೇ ಕರಗುತ್ತೆ, ಏನಿದ್ರು ಅಲ್ಲೇ ಕೊಡ್ತಾ ಹೋಗುತ್ತೆ. ಅದ್ರೊಳಗೆ ನಾನು ಟ್ರ್ಯಾಕ್ಟರ್ನು ಇಳಿಸಲ್ಲ, ಎತ್ತುಗಳನ್ನು ಇಳಿಸಲ್ಲ. ಅಲ್ಲ ಮತ್ತೆ ಕಳೆಗಳೆಲ್ಲ ನಾವು ಮನುಷ್ಯ ಕೈಲೆ ಕೇಳಿಸ್ತೀವಿ, ಮತ್ತೆ ಔಷಧಿ ಎಲ್ಲ ನೋಡಿಯಲ್ಲ. ಹಂಗಾಗಿ ಅಲ್ಲಿ ಬೇಕಷ್ಟು ಎರೆಹುಳು ಇದಾವೆ. ಎರೆಹುಳುಗಳೇ ನಮಗೆ ಯಾವ ನೀವ್ ಹೇಳಿದ್ರಲ್ಲ ಸೂಕ್ಷ್ಮ ಜೀವಿಗಳು ಆಗ್ಬಿಟ್ರೆ ಅಂತ, ಅವೆಲ್ಲ ಅಲ್ಲೇ ಭೂಮಿಯಲ್ಲಿ ಉತ್ಪಾದನೆ ಆಗಿ ಅವಲ್ಲೇ ಬೆಳ್ಕೊಂಡಿರೋದ್ರಿಂದ ನಮಗೆ ಅದರ ನೆಸೆಸಿಟಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಈಗ ಕೆಲವ್ರು ನಿಮ್ ಕಡೆ ಈ ಟ್ರ್ಯಾಕ್ಟರ್ ಬಿಟ್ಟು ತೋಟ ಉಳುಮೆ ಮಾಡ್ತಾರೆ ಕಣ್ರಿ? ನಾನು ಇದೇ ಕೆಲಸ ಮಾಡ್ತಾ ಇದ್ದೆ ಬಹಳ ಹಿಂದೆ, ಅಂದ್ರೆ 14 ವರ್ಷದ ಹಿಂದೆ. ನಾನೇನ್ ಮಾಡ್ತಿದ್ದೆ, ಒಂದು ಬಾಳೆ ಹಾಕಿದ್ರೆ ತೋಟದಲ್ಲಿ ಅಡಿಕೆ ಮರದ ಸಮಕ್ಕೆ ಹಾಕ್ಬಿಡೋದು, ಒಂದು ಮಕ ಟ್ರ್ಯಾಕ್ಟರ್ ಹೊಡೆಯೋದು ಜೋರಾಗಿ, ಏನು ಗಲೀಜ್ ಆಗಬಾರ್ದು, ಧೂಳಾಗಿರ್ಬೇಕು. ನನ್ನ ತೋಟ ಯಾವಾಗ್ಲೂ ನನ್ನ ತೋಟ ಅಚ್ಚುಕಟ್ಟಾಗಿದೆ, ಒಟ್ಟಿಗೆ ಏನು ಹುಟ್ಟಬಾರ್ದು, ಹಂಗೆ ಹಂಗೆ ಕ್ಲೀನ್ ಆಗಿರ್ಬೇಕು. ಡಿಪ್ಪಿಂಗ್ ಬಳಿ ಸುತ್ತಿಡೋದು, ಸ್ವಾಗಿ ತೆಗೆದು ಬಿಸಾಕೋದು, ಬದಿಗೆ ಬೇಸೆ ಹೊಡೆಯೋದು, ಇದೇ ಕೆಲಸ ಮಾಡ್ತಾ ಇದ್ದೆ. ಒಂದ್ಸರಿ ವೆನಿಲಾ ಅಂತ ಹುಚ್ಚಿಡಿತು ಎಲ್ಲರಿಗೂ, ನನಗೂ ಸ್ವಲ್ಪ ಹುಚ್ಚಿಡಿತು. ಅವಾಗ ನಾನು ಒಂದು 2 ಲಕ್ಷ ಕಳ್ಕೊಂಡೆ. ಬಟ್ 2 ಲಕ್ಷ ಬಂಡವಾಳ ಹಾಕಿ ಹಾಕಿದ್ದಕ್ಕೆ ನನಗೇನು ಅನುಭವ ಬಂತು ಅಂದ್ರೆ, ಅಲ್ಲೇನು ವೆನಿಲಾ ಹಾಕಿದ್ನಲ್ಲ ಆ ಜಾಗದಲ್ಲಿ, ನನಗೆ ಫುಟ್ಬಾಲ್ ಹಾಕಿದ್ನಲ್ಲ 24-25 kg ಬಳೆಗೊನೆ ಬಂತು. ಅಲ್ಲಿ ಬೇಸೆ ಹೊಡಲಿಲ್ಲ, ಅದೇ ಬೇಸೆ ಹೊಡೆದ್ರ ಜಾಗದಲ್ಲಿ 5-6 kg ಬಂತು. ಇದು ನನಗೆ ಏನನ್ನಿಸ್ತು ಅಂದ್ರೆ, ವೆನಿಲಾ ಹೋಯ್ತು ಬಿಡಿ, ಅದು 2 ಲಕ್ಷ ನನಗೆ ಲಾಸ್ ಆಯ್ತು. ಆದ್ರೂ ಕೂಡ ನನಗೆ ಯಾವಾಗ 25 kg ಬಳೆಗೊನೆ ಬಂತಲ್ಲ, ಅವಾಗ ಇಡೀ ತೋಟ ನಾನು ಬೇಸೆ ಹೊಡಿಬಾರ್ದು ಅನ್ನೋದು ನನಗೆ ಗೊತ್ತಾಯ್ತದು. ಇದು ನಮ್ಗೆ ಅನುಭವ ಬಂದ್ರೆ ಸರ್ ಹೇಳಿದ್ ಕೇಳಲ್ಲ ಬಿಡಿ ನಮ್ ರೈತರು, ಇದು ಸಾಧ್ಯ ಇಲ್ಲ ಹೇಳಿದ್ ಕೇಳ್ತಾರೆ, ಇವ್ರೆ ಯಾರು ಕೇಳಲ್ಲ ಹೇಳದನ್ನ. ಅವ್ರು ಅವ್ರವ್ರಿಗೆ ಅನುಭವ ಬರ್ಬೇಕು ಅವಾಗ್ಲೇ ಸಹಿ, ಏ ಮಾಗಿ ಮಾಡಿದ್ರೆ ಆಗಲ್ಲ, ಮಾಗಿ ಮಾಡಿದ್ರೆ ಆಗಲ್ಲ, ಅದೊಂದು ಕೆಟ್ಟ ಭಾವನೆ ಬಂದ್ಬಿಡಿ ನಮ್ ರೈತ. ಅಲ್ಲ ಲೋಕೇಶಣ್ಣ, ಈಗ ನೀವು ಮಾಡಿದ ನಿಮ್ಮ ಅನುಭವಗಳನ್ನ ನಿಮ್ಮ ಅಕ್ಕಪಕ್ಕದವರೆಲ್ಲ ನೋಡ್ಬೇಕು. ಈಗ ನೋಡಿ ಉದಾಹರಣೆಗೆ ಲೋಕೇಶಣ್ಣ ನೋಡಿ, ಹೋದ್ ಸರಿ ಅಷ್ಟೊಂದು ಗೊಬ್ಬರ ಹಾಕಿ ಅಷ್ಟು ಬೆಳೆ ತೆಗೆದ್ರು ಅಂತ ಹೇಳಂದಾಗ, ನಾನು 100 ಗ್ರಾಮ್ ಜಾಸ್ತಿ ಹಾಕ್ತೀನಿ ಅಂತಾರೆ. ಆದ್ರೆ ಈ ತರದನ್ನ ಯಾಕೆ ಅಳವಡಿಸ್ಕೊಳ್ಳಲ್ಲ ರೀ? ಇಲ್ಲ, ಸ್ವಲ್ಪ ಕೆಲವರು ಈಗ ಸ್ವಲ್ಪ ಚೇಂಜ್ ಆಗ್ತದಾರೆ, ಅಲ್ಲಲ್ಲಿ ಕೆಲವರು ಈ ತರ ಮಾಡ್ತಾ ಇದಾರೆ. ಬಟ್ ಕಳೆನಾಶಕ ಹೊಡೆದ್ ಬಿಟ್ಟಿಲ್ಲ, ಕಳೆನಾಶಕ ಹೊಡೆದ್ ಬಿಟ್ಟಿಲ್ಲ. ಅವರು ಕಳೆನಾಶಕ ಹೊಡಬಾರ್ದು ಅಂತೀರಾ? ಹೊಡಿಬಾರ್ದು ಅನ್ಸುತ್ತೆ ನನಗೆ, ಯಾಕಂದ್ರೆ ಅವು ಎರೆಹುಳುಗಳೆಲ್ಲ ಸಾಯ್ತವೆ. ಏನ ರೋಡ್ ಅಲ್ಲಿ ಈ ಕರ್ಕೆ ನಮಗೆ ಕೀಳಕ್ ಆಗಲ್ಲ, ಅಲ್ಲಿ ಕಳೆ ಕೀಳಿಸಕಲ್ಲ, ಬಾರಿ ಗಟ್ಟಿಯಾಗಿರುತ್ತೆ. ಅಂತ ಜಾಗದಲ್ಲಿ ಒಂದ್ ಸ್ವಲ್ಪ ನಾವು ಹೊಡಿತೀವಿ, ತೋಟದೊಳಗೆ ಮಾತ್ರ ತೋಟದೊಳಗೆ ಹೊಡೆಯಲ್ಲ. ಯಾಕಪ್ಪ ಅಂದ್ರೆ ಅದು ಬಾಳೆ ಎಲ್ಲ ನಾವು ಬಾಳೆ ಹಾಕಿದೀನಿ, ಮೆಣಸು ಹಾಕಿದೀನಿ, ಎಲ್ಲ ಹಾಕಿದ್ರೆ ಒಳಗೆ ಅಡಿಕೆ ತೋಟದೊಳಗೆ ಅದು ಪೂರ್ತಿ ಕತ್ಲೆ ಆಗಿರುತ್ತೆ. ಬಹಳ ಕಡಿಮೆ ಪ್ರಮಾಣದಲ್ಲಿ ಹುಟ್ಟುತ್ತೆ ಕಳೆ, ಹುಟ್ಟಿದ್ರೆ ಒಂದ್ ಎಕರೆಗೆ 5-6 ಜನ ಸಾಕು ಅಷ್ಟೇ. ಹಂಗಾಗಿ ಏನು ಅದೇ ನಮಗೆ ಅನ್ಸಲ್ಲ. ಆಮೇಲೆ ಕಳೆ ಇದೆ ನಮ್ಮ ತೋಟದಲ್ಲಿ ಅಂತಂದ್ರೆ ನಮ್ಮ ಮಣ್ಣು ಫಲವತ್ತಾಗಿದೆ, ಹಾಗಾಗಿ ಅದೇ ಕಳೆಯನ್ನೇ ಮತ್ತೆ ಮಣ್ಣಿಗೆ ಸೇರಿಸೋದ್ರಿಂದ ಇನ್ನಷ್ಟು ಫಲವತ್ತತೆಯನ್ನು ಮಾಡಿಸ್ಕೋಬಹುದು ನಾವು. ಹೌದು ಹೌದು ಹೌದು ಹೌದು ಹೌದು. ಕಳೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ ಹುಟ್ಟವೆ ಅವು ಒಂಥರ ಅದ್ ಒಳಗೆ ಹೋಗಿ ಒಂಥರ ನಮಗೆ ಹೇಸಿಗೆ ಆಗುತ್ತೆ. ನಾವೇನ್ ಬಾಳೆ ಹಾಕಿದೀವಲ್ಲ ಆ ತರಗುಗಳು ಅಡಕೆ ಸ್ವಾಗಿಗಳೆಲ್ಲ ಬೀಳ್ತಾವಲ್ಲ ಅದೇ ಸಾಕಷ್ಟು ಇರ್ತವೆ. ಹಂಗಾಗಿ ನಮಗೇನು ಇದೆಲ್ಲ ಹುಟ್ಟದೇ ಇದ್ರೂ ನಡೆಯುತ್ತೆ, ಅದು ಹುಟ್ಟಿ ಬೀಜ ಆಗಿ ಒಂಥರ ಅದ್ರೊಳಗೆ ಹೋಗಿ ಬೇಜಾರಾಗಿ ಬಿಡುತ್ತೆ ಕಳೆ ಇದ್ರೆ. ಲಕ್ಷ್ಮಪ್ಪನವ್ರೆ, ಇನ್ನು ಬಾಳೆ ಮೆಣಸು ಬಿಟ್ಟು ಬೇರೆ ಏನಾರು ಅಂತರ ಬೆಳೆಗಳಿದೆಯಾ? ಅದು ಅಲ್ಲಿ ಇಲ್ಲಿ ಒಂದಿದೆ, ಅಲ್ಲಿ ನನ್ನ ತಮ್ಮನ ಜಮೀನು ಒಂದಿದೆ, ಅದು ನಾನೇ ಮಾಡ್ತಾ ಇದ್ದೀನಿ. ಅದು ಒಂದು 2.5 ಎಕರೆ ಜಾಗ ಇದೆ. ಅದು 2.5 ಎಕರೆ ಜಾಗದಲ್ಲಿ ನಾನು ಮೊದಲನೇ ಬೆಳೆಯಾಗಿ ಅದಕ್ಕೆ ಆಲೂಗಡ್ಡೆ ಹಾಕಿದ್ದೆ. ಒಂದೂವರೆ ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಆಲೂಗಡ್ಡೆ ಆಯಿತು ಮೊದಲನೇ ವರ್ಷ. ಆಮೇಲೆ ಏನಾಯಿತು, ಮಾರನೇ ವರ್ಷ ಅದ್ಯಾಕೋ ನನಗೆ ಆಲೂಗಡ್ಡೆ ಮಳೆ ಬರಲಿಲ್ಲ, ಬರೀ 15,000-16,000 ಸಿಕ್ತು. ನನಗೆ ಅದು ಬೇಜಾರಾಯ್ತು ಅವಾಗ. ಹಿಂಗಾದಾಗ ನಾನು ಅದು ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ. ಎಷ್ಟು ವರ್ಷ ತೋಟ ಅದು? ಅದು ಖಾಲಿ ಜಾಗನೇ. ಅವಾಗ ಖಾಲಿ ಜಾಗನೇ, ಖಾಲಿ ಜಾಗ ತಗೊಂಡಿದ್ದು ಅವನ ಹತ್ರ. ಅವನ ಹತ್ರ ಕೊಂಡ್ಕೊಂಡಿದ್ದೆ, ನಾನು ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ, ನಮ್ಮಂದೆ ಅಲ್ಲ, ನಾವೇ ತಗೊಂಡಿದ್ದೀವಿ, ನಾವೇ ಅದನ್ನ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ಏನ್ ಮಾಡಿದೆ ನಾನು, ಸಿಲ್ವರ್ ಗಿಡಗಳನ್ನ ಹಾಕೋಣ ಅಂತ ಯೋಚನೆ ಮಾಡಿದೆ. ನೀರಾವರಿ ವ್ಯವಸ್ಥೆ ಅಲ್ಲೇ ನೀರಾವರಿ ಇರಲಿಲ್ಲ ಅವಾಗ. ಅವಾಗ 450 ಗಿಡ ಸಿಲ್ವರ್ ಗಿಡಗಳನ್ನ 2.5 ಎಕರೆ ಜಾಗದಲ್ಲಿ ಹಾಕಿದ್ದೀನಿ, ಈಗ ಒಂದು 8 ವರ್ಷದ ಹಿಂದೆ ಅವನ್ ಹಾಕಿದೆ. ಆಮೇಲೆ ಈಗ ಮರ ಹಾಕಿದ್ದೀನಿ, ಇದು ಬೆಳೆಯ ತನಕ ನಮ್ಗೇನು ಆದಾಯ ಇಲ್ವಲ್ಲ ಅಂತೇಳಿ ಈ ಇದನ್ನ ಪಪ್ಪಾಯಿ ಹಾಕೋಣ ಅಂತ ಪಪ್ಪಾಯಿ ಹಾಕ್ತದ ಒಳಗೆಲ್ಲ, ಒಂದು 6 ಅಡಿ 1 ರಂಗೆ. ಅದೊಂದು 2,000-3,000 ಗುಣಿ ಹತ್ತಿರ ಹಿಡಿಸ್ತದಲ್ಲಿ. ಆಮೇಲೆ ಇದನ್ನು ಹಾಕಿದ್ದೀನಿ, ಪಪ್ಪಾಯಿ ಕೂಡ ಹೋದ್ರೆ 1-2 ವರ್ಷಕ್ಕೆ ಏನ್ ಮಾಡೋದು ಅಂತ ನಿಂಬೆ ಗಿಡ ಹಾಕಿದೆ. ಒಂದು 650 ಗಿಡ 650 ಗಿಡ ನಿಂಬೆ ಗಿಡ ಹಾಕಿದ್ದೆ. ಪಪ್ಪಾಯಿ 1-2 ವರ್ಷಕ್ಕೆ ಹೋಯ್ತು ನಿಂಬೆ ಗಿಡ, ಆಮೇಲೆ ಸ್ಟಾರ್ಟ್ ಆಯ್ತು ನನಗೆ. ಪಪ್ಪಾಯಿ ಹೋದ್ಮೇಲೆ ನಿಂಬೆ ಗಿಡದಲ್ಲಿ ನನಗೆ ಈಗ ಸರಾಸರಿ 3-4 ಲಕ್ಷ ಸಿಗ್ತಾ ಇದೆ ಒಂದ್ ವರ್ಷಕ್ಕೆ. ಅದರಲ್ಲಿ ಆ ಜಾಗದಲ್ಲಿ ಯಾರೂ ಏನು ಬೆಳೆಯಲ್ಲ ಸುತ್ತಮುತ್ತ, ಅಷ್ಟು ಗುಡ್ಡ ಕಲ್ಲು, ಅದರಲ್ಲೂ ಕೂಡ ಅಷ್ಟು ಇಳುವರಿ ಬರ್ತಾ ಇದೆ ನನಗೆ. ಈಗ ಪಪ್ಪಾಯಿ ಸಸಿಯನ್ನ ನೀವೇ ಮಾಡ್ಕೊಂಡ್ರೋ ಅಥವಾ ಹೊರಗಡೆ? ನಾನೇ ಮಾಡ್ಕೊಂಡಿದ್ದೆ. ನಾನೇ ಬೀಜ ತರಿಸ್ಬಿಟ್ಟು ರೋಟ್ರೈಲ್ ಮಾಡ್ಕೊಂಡ್ರ, ಒಂದ್ ಸೀಡ್ಸ್ ತರಿಸಿ ಪ್ಲಾಸ್ಟಿಕ್ ಕವರ್ ಹಾಕಿ ನಾನೇ ಸಸಿ ಬೆಳ್ಕೊಂಡು ಹಾಕಿದ್ದೆ. ಅದಕ್ಕೆಲ್ಲ ಈಗ ಲಿಂಬೆಯನ್ನು ಅಷ್ಟೇನೆಯಾ, ಸಸಿಗಳನ್ನ ನೀವೇ ಮಾಡ್ಕೊಂಡ್ರೆ ಹೊರಗಡೆ? ಲಿಂಬೆ ಸಸಿನ ಮನೆ ಹತ್ರ ಸಸಿ ಒಗ್ಗ ಮಾಡಿದ್ದೆ, ಬಟ್ ಅವು ಇನ್ನು ಹುಟ್ಟಿ ಬೆಳೆಯೋದ್ರೊಳಗೆ ಅಲ್ಲೆಲ್ಲ ನರ್ಸರಿನಲ್ಲಿ ಸಿಕ್ತು, ಅಲ್ಲಿಂದ ಕೊಂಡ್ಕೊಂಬಂದು ಹಾಕ್ಬಿಟ್ಟೆ ನಾನು. ಯಾವ ತಳಿ ಅಂತೇನಾರ ಗೊತ್ತಾ ಲಿಂಬೆ? ಲೋಕಲ್ಲೇ ಸಾಮಾನ್ಯ ಏನ್ ಸಂತೆ ಎಲ್ಲ ಮಾಡೋ ಲೋಕಲ್ ತಳಿನೇ. ಅದು ಮತ್ತೆ ಅದಕ್ಕೆ ವಿಶೇಷವಾಗಿ ಆದ್ರೆ ಬೇಸಾಯ ಮಾಡ್ಬೇಕನ್ರಿ ಲಿಂಬೆ ಗಿಡಕ್ಕೆ? ಇಲ್ಲ, ನಾನು ಅದಕ್ಕೆ ವರ್ಷಕ್ಕೊಂದು 2-3 ಸ್ಪ್ರೇ ಮಾಡ್ಬೇಕಷ್ಟು. ಬಿಟ್ಟು ಏನ್ ಸ್ಪ್ರೇ? ಅದಕ್ಕೆ ಯಾವ್ದಾರು ಹುಳುಗಳು ಬರುತ್ತೆ, ಸಣ್ಣ ಹುಳುಗಳು ಎಲೆ ತಿಂತಾವೆ, ಚಿಗುರ್ನೆಲ್ಲ ತಿಂತಾವೆ. ಆ ತಿನ್ನ ಹುಳುಗೆ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಸಾಕು, ಒಂದ್ 2-3 ಸರಿ ಅದಕ್ಕೆ ಸ್ಪ್ರೇ ಮಾಡ್ಬಿಟ್ಟು ಅಕಸ್ಮಾತ್ ಮಳೆ ಜಾಸ್ತಿ ಇದ್ರೆ ಒಂದು ಬ್ಲೈಟೆಕ್ಸ್ ಅಂತ ಬರುತ್ತೆ, ಅದೊಂದು ಫಂಗಸ್ ಸೈಡ್ ಹಾಕಿ ಹೊಡೆದ್ರೆ ಸಾಕು. ಒಂದು 25,000 ಖರ್ಚಾಗಬಹುದು ಔಷಧಿ ಹೊಡೆಯಕ್ಕೆ ಅಷ್ಟೇ. ಮತ್ತಿನ್ನೇನಿಲ್ಲ, 3 ಸರಿ ಔಷಧಿ ಹೊಡೆದ್ರೆ ಒಂದೊಂದ್ಸರಿ 7-8 ಸಾವಿರ ಆದ್ರೆ ಒಂದು 25,000-30,000 ಮುಗಿದೋಗುತ್ತೆ. ಗೊಬ್ಬರ ಏನ್ ಹಾಕಲ್ವಾ? ಗೊಬ್ಬರ ದನಿ ಗೊಬ್ಬರ ಹಾಕ್ತಿವಿ ಅದಕ್ಕೆ, ಒಂದಿಷ್ಟು ಕುರಿ ಗೊಬ್ಬರ ದನಿ ಗೊಬ್ಬರ ಏನ ಸಿಕ್ಕಿ ಹಾಕ್ತಿವಿ. ಆಮೇಲೆ ಏನಾಯ್ತು, ನಾವು ಕೆಳಗಡೆ ಒಂದು ತೋಟ ಇತ್ತು, ಅಲ್ಲಿಂದ ಪೈಪ್ ಹುಣಿಸಿ ನೀರು ಹೊಡಿತಾ ಇದ್ವಿ, ಅಲ್ಲೂ ನೀರು ಇಲ್ದಂಗೆ ಆಯ್ತು. ಆಮೇಲೆ ಈಗ ಅದೇ ತೋಟದಲ್ಲಿ ಬೋರ್ ಹಾಕ್ಸಿದೆ, ಸ್ವಲ್ಪ ನೀರು ಬಂದಿದೆ, ಅದೇ ನೀರಿನಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ. ಬಹಳ ಕಡಿಮೆ ನೀರು, ಕಡಿಮೆ ನೀರಿನಲ್ಲಿ ಆ ಹೆಚ್ಚು ಆದಾಯ ತಗೊಳ್ಳೋದು, ಇದು ಇವತ್ತು ಬೇಕಾಗಿರುವಂತಹ ವ್ಯವಸ್ಥೆ ಅಲ್ವಾ? ಹೌದು, ಕಡಿಮೆ ನೀರು, ಆಮೇಲೆ ಕಡಿಮೆ ಖರ್ಚು. ಅದಕ್ಕೆ ನಿಂಬೆ ಹಣ್ಣು ಬಿಟ್ಟ ಬರೀ ಕಿತ್ಕೊಂಬರೋದು ಅಷ್ಟೇ ಆಗುತ್ತೆ ನಮ್ ಕೆಲಸ. ಊತ್ತಂಗಿಲ್ಲ, ಬೀಜ ಹಾಕಂಗಿಲ್ಲ. ಈಗ ಒಂದ್ ಮಳೆ ಕಡಿಮೆ ಆದ್ರೂ ಗಿಡ ಏನು ಒಣಗೋಗಲ್ಲ, ಅದು ಇರುತ್ತೆ. ಅದೇ ಬೆಳೆ ಆದ್ರೆ ಒಣಗೋಗ್ಬಿಡ್ತವೆ. ಹಂಗಾಗಿ ನನಗೆ ನಿಂಬೆ ಗಿಡ ಲಾಭದಾಯಕ ಅನಿಸಿದೆ. ಎಷ್ಟು ವರ್ಷದ ಗಿಡಗಳಿಗೆ ಲಿಂಬೆ ಹಣ್ಣು? 8 ವರ್ಷದ ಗಿಡ. 8 ವರ್ಷದ ಗಿಡಗಳು. ಅದನ್ನೇನು ಕತ್ತರಿಸಬೇಕಾಗುತ್ತೆ ಬೆಳೆದಂಗ? ತಳದಲ್ಲೆಲ್ಲ ಒಣಗಿದ ರಂಬೆಗಳನ್ನೆಲ್ಲ ಕಟ್ ಮಾಡ್ತಾ ಇರ್ತೀವಿ. ಫಸ್ಟ್ ಒಂದ್ಸರಿ ಸಣ್ಣ ಸಣ್ಣ ಚಿಗುರುಗಳನ್ನೆಲ್ಲ ಕಟ್ ಮಾಡಿದ್ವಿ, ಆಮೇಲೆ ಇನ್ನು ಗಿಡದಲ್ಲಿ ಒಂದೊಂದ್ಸರಿ ಒಣಗ್ತವೆ, ಅವನ್ನೆಲ್ಲ ಕಟ್ ಮಾಡ್ತೀವಿ. ಇನ್ನು ಉಳಿದೆಲ್ಲ ಹೂವಾಗುತ್ತೆ, ಕಾಯಾಗುತ್ತೆ, ಹೆಚ್ಚಾಗುತ್ತೆ. ಪ್ರತಿ ವರ್ಷದಲ್ಲಿ 12 ತಿಂಗಳು ನಾನು ಮಾರಾಟ ಮಾಡ್ತೀನಿ ನಿಂಬೆ ಹಣ್ಣು. ಲೋಕೇಶಪ್ಪನವರೇ, ರೈತರು ಏನ್ ಬೇಕಾದ್ರೂ ಬೆಳ್ಕೊಳಕ್ ರೆಡಿ ಇದಾರೆ, ಇವತ್ತು ಬೆಳ್ಕೊಡಕ್ ರೆಡಿ ಇದಾರೆ ಕಣ್ರಿ, ಮಾರ್ಕೆಟ್ ಇಂದೇ ಸಮಸ್ಯೆ. ಹೌದು, ನೀವ್ ಹೆಂಗೆ ಮಾರ್ಕೆಟ್ ಹುಡ್ಕೊಂಡಿದ್ರು? ನೀವ್ ಹೇಳಿದ್ದು ನಿಜ, ಆದ್ರೆ ಇಲ್ಲೂ ಮೋಸ ಆಗುತ್ತೆ ನಮಗೆ ರೈತರಿಗೆ. ನೋಡಿ, ನಾನು ಅಲ್ಲಿ ಏನ್ ಮಾಡ್ತೀನಿ, ಲೋ ಇದನ್ನ ಎಲ್ಲಿ ತಗೊಂಡೋಗು, ನಮಗೆ ನಿಂಬೆ ಹಣ್ಣಿಗೆ ಮಾರ್ಕೆಟ್ ಇಲ್ಲ. ನಾನು ಅಲ್ಲೇ ನಮ್ ಲೋಕಲ್ ಅಲ್ಲಿ ಏನು ಬೀರೂರು ಕಡೂರು ಸಂತೆನಲ್ಲಿ ಮಾರರನ್ನೇ ಇಡ್ಕೋಬೇಕು. ಅಲ್ಲಿ ಎಷ್ಟು ಜನ, 2 ಜನ 3 ಜನ ಇರ್ತಾರೆ ಅಷ್ಟೇ, ನಿಮ್ಗೆ ಅವ್ರಿಗೆ ಕೊಡ್ಬೇಕು, ಅವರು ಚೌಕಾಸಿ ಮಾಡ್ತಾರೆ. ಈಗ ಇವತ್ತು ನಿಜಕ್ಕೂ ಹೇಳೋದಾದ್ರೆ 3-3.5 ಸಾವಿರ ಇದೆ ನಿಂಬೆ ಹಣ್ಣಿನ ರೇಟ್ ಒಂದ್ ಚೀಲಕ್ಕೆ, ಅಂದ್ರೆ 40 ಕೆಜಿ ಬರೋ ಚೀಲ 3-3.5 ಸಾವಿರ ಇದೆ. ಬಟ್ ಇವ್ರು ನಮಗೆ 2,500-1,500 ಅಂತ ಚೌಕಾಸಿ ಮಾಡ್ತಾರೆ. ನಾವು ಹೊರಗಡೆ ಸ್ವಲ್ಪ ರೇಟ್ ತಿಳ್ಕೊಂಡು ಮಾರ್ಕೆಟ್ ಅಲ್ಲಿ, ನೋಡಪ್ಪ ನಿಮಗೆ ಕೊಡಲ್ಲ ನಾವು, ನಾವು ಅಲ್ಲಿ 3,500 ಇದೆ, ನನಗೆ ಕನಿಷ್ಠ 3 ಕೊಡಬೇಕು ಅಂತ ಹಠ ಮಾಡಿ ಅವಾಗ ಒಂದು 500 ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಲ್ಲ. ಇನ್ನೇನ್ ಮಾಡೋದು, ನಾವು ದೂರದ ಮಾರ್ಕೆಟ್ಗೆ ಹೋಗಕ್ಕಾಗಲ್ಲ, ಹಂಗಾಗಿ ನಾವು ಕಾಯಮ್ಮ ಕೊಡ್ತೀವಿ ಅವರಿಗೆ. ಈಗಲೂ ಇವತ್ತು ಕೀಳಕ್ ಹೋಗಿದ್ದಾರೆ. ಇವತ್ತು ಶುಕ್ರವಾರ, ಶುಕ್ರವಾರ ನಾಳೆ ಶನಿವಾರ ಬೀರೂರು ಸಂತೆಗೆ ನಾವು ಕೊಡ್ಬೇಕು. ಈಗ ನಾಳೆ ಒಂದ್ ಐದಾರು ಏಳು ಚೀಲ ಸಿಗುತ್ತೆ. ಇವತ್ತು ಹೀಗಾಗಿ ಅಂತರ್ ಬೆಳೆಗಳನ್ನ ಬೆಳ್ಕೊಳ್ಳುವಂತದ್ದು, ಮತ್ತೆ ನಮ್ಮ ನೀರಿನ ವ್ಯವಸ್ಥೆಯನ್ನು ನೋಡಿ ನಾವು ಯಾವ ಬೆಳೆ ಹಾಕ್ಬೇಕು ಅನ್ನೋದು ಮುಖ್ಯ. ನಾನು ನೋಡಿ ನೀವು ಹೇಳಿನಲ್ಲ ನಮ್ಮ ಆಲೂಗಡ್ಡೆ ಹೋಯ್ತು, ಅವಾಗ ನಾನು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಮಾಡಕ್ಕಾಗ್ತಿರ್ಲಿಲ್ಲ. ಅವಾಗ ಒಂದು ಕುತ್ಕೊಂಡು ಮನೆಯೊಳಗೇನೆ ಒಂದು ಪೇಪರ್ ತಗೊಂಡು ಎಷ್ಟು ಗಿಡ ಹಾಕಬೇಕು, ಹೆಂಗ್ ಹಾಕಬೇಕು ಅದು ಬಹಳ ಮುಖ್ಯ. ಈಗ ಮರಗಳು ನಾವೇನ್ ಮಾಡಿದ್ವಿ, ಪೂರ್ವ ಪಶ್ಚಿಮ 20 ಅಡಿ ಮಾಡಾಕಿದ್ವಿ. ಯಾಕೆ? ಬಿಸಿಲು ಒಳಗೆ ನುಗ್ಗಲಿ ಅಂತ. ಪೂರ್ವದಿಂದ ಬಿಸಿಲು ಬರುತ್ತೆ, ಅದು ಒಳಗೆ ನುಗ್ಗಕ್ಕೆ ಒಂದು 20 ಅಡಿ ಒಂದು ಸಿಲ್ವರ್ ಮರಗಳನ್ನ ಹಾಕಿದ್ವಿ. ಮತ್ತೆ ಹಿಂಗೆ ಡಿಸ್ಟೆನ್ಸ್ ಎಲ್ಲ 15 ಅಡಿ ಕೊಟ್ಕೊಳೋದು ಉತ್ತರ ದಕ್ಷಿಣ. ಅವಾಗ ಏನಾಗುತ್ತೆ, ಹಿಂಗೆ ಬಿಸಿಲು ನಮಗೆ ಸರಾಗುವಾಗ ಒಳಗೆ ಬರುತ್ತೆ, ಒಳಗೆ ಅಂತರ ಬೆಳೆ ಬೆಳಿಬಹುದು ನಾವು. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ನಮಗೆ ಹಿಂಗೆ ದಟ್ಟ ಹಾಕ್ಬಿಟ್ರೆ ಬಿಸಿಲು ಬೀಳಲ್ಲ, ಒಳಗೆ ಬೆಳೆ ಬೆಳೆಯೋಕ್ಕಾಗಲ್ಲ. ಈ ನಮಗೆ ನಿಂಬೆಗಳನ್ನು ಬಂತು, ನಮಗೆ ಜೀವನಕ್ಕಾಯ್ತು, ಮರ ಒಂದಲ್ಲ ಒಂದು ದಿವಸ ನನಗೆ ಅದು ಒಳ್ಳೆ ಪ್ರಾಪರ್ಟಿ ಯಾವ್ದಕ್ಕಾರ ಬರುತ್ತೆ. ಈಗ ಅಡಿಕೆನಲ್ಲಿ ನೀವು ಹಾಕಿದ್ರಲ್ಲ ಕಾಳುಮೆಣಸು, ಎಷ್ಟು ವರ್ಷ ಆಯ್ತು ಹಾಕಿ? ನಾನೀಗ 4ನೇ ವರ್ಷ. ಬಟ್ ಅಡಿಕೆ ಅದಕ್ಕೆ ಸ್ವಲ್ಪ ರೋಗ ಇದೆ ಕಾಳುಮೆಣಸಿಗೆ. ಅದನ್ನ ನಾನು ನಮ್ಮ ವಿಜ್ಞಾನಿಗಳನ್ನು ಈಗಲೂ ಅದೇ ಮಾತಾಡಿದೆ, ಏನ್ ಮಾಡಿದ್ರೆ ಅದು ಅದು ಏನ್ ಮಾಡಿದ್ರು ಕಂಡು ಮರಕ್ಕಾಗಲ್ಲ ಅಂತಿದ್ರು. ಎಲ್ಲ ಕಡೆ ಮಲ್ನಾಡಲ್ಲೂ ಹೋಗಿದೆ ಅದು. ಹೌದು, ಅಡೇ ಕಾಳುಮೆಣಸಿಗೆ ಒಂದು ಸರಿ ಸೊರಗು ರೋಗ ಬಂತು ಅಂದ್ರೆ ಸ್ವಲ್ಪ ಅದನ್ನ ಉಳಿಸ್ಕೊಳ್ಳೋದು ಕಷ್ಟ, ಭಾರಿ ಕಷ್ಟ ಬಿಡಿ. ನೋಡಿ ಲಾಸ್ಟ್ ಇಯರ್ ನನಗೆ 1ನೇ ವರ್ಷ 2 ಕ್ವಿಂಟಲ್ ಆಗಿತ್ತು, ಈ ವರ್ಷ 10 ಕ್ವಿಂಟಲ್ ಆಗಿದೆ. ನಮ್ಮ ಒಂದ್ ವರ್ಷ ಒಂದು 20 ಕ್ವಿಂಟಲ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗಾಗಲೇ 100 ರಿಂದ 200 ಗಿಡ ಒಣಗಿದೆ. 1,000 ಗಿಡ ಇದಾವೆ, 100 ರಿಂದ 200 ಗಿಡ ಒಣಗಿದಾವೆ. ಇನ್ನೆಷ್ಟು ಗಿಡ ಒಣಗ್ತಾವ ಗೊತ್ತಿಲ್ಲ, ಅದೊಂದೇ ನಮಗೆ ದೊಡ್ಡ ಆಘಾತ. ಇನ್ನು ಅಡಿಕೆಗೆ ಯಾವ್ದು ರೋಗ ಇಲ್ವಾ? ಅಡಿಕೆ ಸಾಮಾನ್ಯ ಅಷ್ಟು ರೋಗ ಬರಲ್ಲ. ಅಡಿಕೆ ಸಾಮಾನ್ಯವಾಗಿ ಯಾವ ರೋಗ, ಯಾವ್ದೋ ಒಂದ್ ಗಿಡ ಸತ್ತೋಗ್ಬೋದು, ಅದ್ ನೆಗ್ಲೆಕ್ಟ್ 200-300 ಗಿಡ ಇರ್ತಾವಲ್ಲ, ಇನ್ನೊಂದ್ 2 ಗಿಡ ಹಾಕ್ಬಿಡೋದು. ನಾವು ಅದನ್ನ ತಲೆ ಬಿಸಿ ಮಾಡ್ಕೊಳ್ಳಲ್ಲ, ಅದಕ್ಕೆಲ್ಲ ಔಷಧಿ ಹೊಡಿ, ಅದು ಮಾಡು ಇದು ಮಾಡು, ಅದೆಲ್ಲ ತಲೆ ಕೆಶನಕ್ಕೆ ಹೋಗಲ್ಲ. ಯಾಕಪ್ಪ ಅಂದ್ರೆ ಪ್ರಕೃತಿ ದತ್ತ, ಒಂದು ಸಾಯುತ್ತೆ, ಒಂದು ಹುಟ್ಟುತ್ತೆ, ಒಂದು ಆಗ್ತದೆ, ಸುಮ್ಮನೆ ಇರೋದು. ಇನ್ನು ಲೋಕೇಶಪ್ಪನವ್ರೆ, ಈಗ ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನ ನೀವು ಅಳವಡಿಸಿಕೊಂಡಿದ್ದೀರಿ. ಈಗ ಈ ಸಾವಯವ ಪದ್ಧತಿನಲ್ಲೂ ಸಹ ಕೆಲವೊಂದು ಸಾವಯವ ಪದಾರ್ಥಗಳನ್ನ ಡ್ರಿಪ್ ಮೂಲಕ ಕೊಡುವಂತ ರೈತರು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ನೀವೇನಾರು ಮಾಡ್ಕೊಂಡಿದ್ದೀರಾ? ಇಲ್ಲ, ಅದನ್ನೇನು ನಾನು ಮಾಡ್ಕೊಂಡಿಲ್ಲ. ಈ ದನಗಳು ಸಾಕಿದೀನಲ್ಲ, ಅಲ್ಲೇನಾಗುತ್ತೆ, ನಾನು ಒಂದಷ್ಟು ಕೊಟ್ಟಿಗೆ ತೊಳೆದಿದ್ದು ಗಂಜಲ ಇದೆಲ್ಲ ಒಂದು 2 ಗುಂಡಿ ಮಾಡ್ಸಿದ್ದೀನಿ, ಸಿಮೆಂಟ್ ತೊಟ್ಟಿಗಳು ಮಾಡ್ಸಿದ್ದೀನಿ 2 ದೊಡ್ಡವು. ಅವು ಹೋಗ್ತಾ ಇರುತ್ತೆ ತೊಳೆದೆಲ್ಲ, ಅದು ಕೂಡ ವೇಸ್ಟ್ ಆಗ್ದಂಗೆ ತೋಟದಲ್ಲಿ ಹಿಂಗೆ ಒಂದೊಂದು ಲೈನಲ್ಲಿ ಹರಿಬಿಡ್ತೀವಿ. ಅದನ್ನ ಪ್ಯೂರಿಫಿಕೇಶನ್ ಮಾಡಕ್ ಇನ್ನೂ ಆಗಿಲ್ಲ ನನ್ನ ಕೈಲಿ. ಅದು ಮಾಡಿದ್ರೆ ಡ್ರಿಪ್ ಬಿಡ್ಬೋದು, ಅದು ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ನಾನಿನ್ನು ಅದನ್ನ ಮಾಡಿಲ್ಲ, ನಾನಿನ್ನು ಇನ್ನು ಬಾಕಿ ನೀರೆಲ್ಲ ಡ್ರಿಪ್ ಅಲ್ಲೇ ಇರ್ತೀವಿ. ಎಷ್ಟು ಹಸುಗಳಿವೆ ನನ್ನಲ್ಲಿ? ಈಗ 26 ಹಸು ಇದೆ. 26 ಹಸುಗಳಿವೆ? 26 ಹಸು ಇದೆ. 26 ಹಸು ಇದೆ ಅಂದ್ರೆ ಇದು ನಾನು ಇನ್ನೊಂದು ಅಂದ್ರೆ ಇದರಲ್ಲಿ ನನ್ನ ಹತ್ರ ಒಂದೇ ಒಂದು ನಾಟಿ ಹಸು ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಅದರಲ್ಲಿ ಒಂದು HF ಹುಟ್ಟಿತು ಅದರಲ್ಲಿ ಕ್ರಾಸ್ ಬ್ರೀಡ್ ಆಗಿ, ಅದರಿಂದ ಬಂದಿದ್ದು ಈಗ 16 13 ವರ್ಷದಲ್ಲಿ 26 ಆಗಿದ್ದಾವೆ. ಇವೆಲ್ಲರಿಂದ 100 ಲೀಟರ್ ಹಾಲಾಗುತ್ತೆ ನನಗೆ ದಿವಸಕ್ಕೆ. ಅದು ಸಾವಯವ ಹಾಲು ಅಂತ, ನಾವೆಲ್ಲ ಯಾವ್ದನ್ನು ಕೆಮಿಕಲ್ ಹಾಕಂಗಿಲ್ಲ ಹಸುಗಳಿಗೆ, ಒಂದು ಇಂಜೆಕ್ಷನ್ ಮಾಡ್ಸಂಗಿಲ್ಲ. ಅಕ್ಷಯಕಪ್ಪ ಡೈರಿ ಫಾರ್ಮ್ಸ್ ಅಂತ ತಿಪ್ಟೂರ್ನವ್ರು ಬಂದು ಮನೆ ಹತ್ರ ತಗೊಂಡು ಹೋಗ್ತಾರೆ. ತಗೊಂಡು ಹೋಗ್ತಾರೆ ಅವರೇ? ಖಾಸಗಿ ಡೈರಿ ಅವರು? ಖಾಸಗಿ ಡೈರಿ ಅವರು. 33 ರಿಂದ 34 ರೂಪಾಯಿ ಕೊಡ್ತಾರೆ ನನಗೆ ಲೀಟ್ರಿಗೆ. ಅದೇ ನಮ್ಮ KMF ನವ್ರದ್ದು 26. ಮತ್ತೀಗೆ ಪಶು ಆಹಾರಗಳು ನೀವೇ ಮಾಡ್ಕೋತೀರಾ ಅಥವಾ ಹೊರಗಡೆ ತರ್ತೀರಾ? ಮುಸ್ಕಿನ ಜೋಳ ಇದೆಯಲ್ಲ, ಒಂದು 100 ರಿಂದ 120 ಕ್ವಿಂಟಲ್ ತಗೊಳ್ತೀನಿ ವರ್ಷಕ್ಕೆ ಒಂದ್ಸರಿ, ಅದು ಸೀಸನಲ್ಲಿ ಸಿಕ್ಕಿದ್ರೆ ತಗೊಳ್ತೀನಿ. ಆಮೇಲೆ ಇನ್ನ ಕಡಲೆಕಾಯಿ ಹಿಂಡಿ ಇವೆಲ್ಲ ಅಂಗಡಿನಲ್ಲಿ ಕೊಂಡ್ಕೊಂಡ್ಬಂದು ನಾವೇ ಮಿಕ್ಸ್ ಮಾಡಿ ಹಾಕ್ತೀವಿ, ಯಾವ್ದನ್ನ ರೆಡಿಮೇಡ್ ತಂದು ಹಾಕಲ್ಲ. ಮತ್ತೆ ಹಸಿ ಹುಲ್ಲು ಒಣ ಹುಲ್ಲು ಅದು ನಾನು ಸರ್ ನಾನು ಈಗ ಬೆಳೆಯೋಕೆ ಕಡಿಮೆ ಜಾಗ ಇದೆ ನಂದಿಲ್ಲ ಜಾಸ್ತಿ, ಸ್ವಲ್ಪ ಬೆಳ್ಕೊಳ್ತೀವಿ, 1-2 ಎಕರೆ ಇದೆ ಅಷ್ಟು ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಅಷ್ಟು ಬಿಟ್ಟು ನೀನು ಉಳಿದೆಲ್ಲ ಕೊಂಡ್ಕೊಂಡೆ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ರಾಗಿ ಹುಲ್ಲಾಗ್ಲಿ ಹಸಿ ಸೊಪ್ಪೆ ಸೈಲೇಜ್ ಮಾಡ್ಕೊಳ್ತೀವಿ, ಒಂದು 120 ಟನ್ ಹಿಡಿಯುವಷ್ಟು ಸೈಲೇಜ್ ಗುಂಡಿ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಸೈಲೇಜ್ ಮಾಡಾಕ್ತೀವಿ. ಮತ್ತೆ ಈ ಮಿಶ್ರತಳಿ ಹಸುಗಳಿಗೆ ರೋಗ ಜಾಸ್ತಿ ಅಂತ ಹೇಳ್ತಾರಪ್ಪ, ಕೆಚ್ಚಲು ಬಾವು ಮತ್ತೆ ಕಾಲಿನ ರೋಗ ಅಂತೆ ಅದು ಇದು, ಮತ್ತೆ ಕೆಲವು ಸರಿ ಗರ್ಭ ಸರಿಯಾಗಿ ಕಟ್ಟಲ್ಲ ಅಂತಾರೆ. ಸರ್ ಇದು ನಾವು ಹಾಕೋ ಫೀಡ್ ಮೇಲೆ, ನಾವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗೋದದು. ಆ ಫೀಡ್ಗಳನ್ನ ಅಲ್ಲಿ ತಯಾರು ಮಾಡಿದ್ದು ಫೀಡ್ ಇದೆಯಲ್ಲ ಅದರಲ್ಲಿ ಯೂರಿಯಾ ಬ್ಲೆಂಡ್ ಮಾಡಿರ್ತಾರೆ, ಅದನ್ನೆಲ್ಲ ಹಾಕಿದಾಗ ಸಾಮಾನ್ಯ ಗರ್ಭ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವೇನು ಯೂರಿಯಾ ಏನು ಬ್ಲೆಂಡ್ ಮಾಡೋಂಗಿಲ್ಲ, ಯಾಕೆಂದ್ರೆ ಸಾವಯವ ಹಾಲು ಬಂದ್ಮೇಲೆ ಅದೇನು ಹಾಕೋಂಗಿಲ್ಲ ನಾವು ಕೆಮಿಕಲ್ಲು. ಆಮೇಲೆ ಸ್ವಚ್ಛತೆ ಭಾಳ ಮುಖ್ಯ, ಕೊಟ್ಟಿಗೆನಲ್ಲಿ ತೊಳೆಯೋ ದಿವಸ ತೊಳೆಯೋದು ಕೊಟ್ಟಿಗೆಗಳನ್ನ ನೀಟಾಗಿ, ಇದೆಲ್ಲ ಮಾಡೋದ್ರಿಂದ ಸ್ವಲ್ಪ ಆರಾಮಾಗಿರುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ನಾವು ದುರಾಸೆಗೆ ಬೇರೆ ಊರುಗಳಿಗೆ ಹೋಗಿ 70,000 80,000 ಒಂದು ಲಕ್ಷ ಕೊಟ್ಟು ಸಡನ್ನಾಗಿ ಕೊಂಡ್ಕೊಂಬರ್ತೀವಿ, ಅಂಥವ್ರಲ್ಲಿ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಈಗ ನನ್ನ ಒಂದ್ರಿಂದಲೂ ನಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಮಗೆ ಅಂಥ ತೊಂದರೆಗಳು ಯಾವುದೂ ಆಗಿಲ್ಲ ಸರ್. ಕರುಗಳನ್ನು ಮಾರಾಟ ಮಾಡ್ತೀರಾ? ಇಲ್ಲ, ನಾನು ಯಾವ ಕರುಗಳನ್ನು ಮಾರಾಟ ಮಾಡ್ತಾ ಇಲ್ಲ. ಗಂಟು ಕರುಗಳನ್ನು? ಗಂಟು ಕರುಗಳು ಮಾತ್ರ ಮಾರಾಟ ಮಾಡ್ತೇನೆ.

ಅಂದ್ರೆ ನೀವ್ ಹೇಳೋ ಪ್ರಕಾರವಾಗಿ ರೈತರು ಬರೀ ನನಗೊಂದಿಷ್ಟು ಅಡಕೆ ತೋಟ ಇದೆ ಅಂತ ಹೇಳಿ ಸುಮ್ಮನೆ ಕೂರೋದಲ್ಲ, ಜೊತೆಗೆ ಅವನು ಈ ರೀತಿಯಾಗಿ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಳ್ಬೇಕು, ಹೈನುಗಾರಿಕೆ ಮಾಡಬೇಕು, ಕೋಳಿ ಸಾಕ್ಬೇಕು, ಕುರಿ ಸಾಕ್ಬೇಕು, ಮತ್ತೆ ಏನೋ ಅಲ್ಪ ಸ್ವಲ್ಪ ನೀರಿದೆ ಅಂತಂದ್ರೆ ಆ ನೀರನ್ನ ಬಳಸ್ಕೊಂಡು ತಾವ್ ಹೇಳದಾಗೆ ಲಿಂಬೆ ಗಿಡ ಹಾಕಿದ್ರಿ, ಆಮೇಲೆ ಅದ್ರ ಜೊತೆಗೆ ಸಿಲ್ವರ್ ಗಿಡ ಹಾಕಿದ್ರಿ, ಹೆಳ್ಳಿಕಾಯಿ ಗಿಡಗಳಿದಾವೆ. ಒಂದ್ ಹೆಳ್ಳಿಕಾಯಿ ಗಿಡ ಸರ್ ಈಗ ನನಗೆ 1,000 ಕಾಯಿ ಮೇಲ್ ಬಿಡುತ್ತೆ ಒಂದು ಗಿಡ, ಅದು ಕನಿಷ್ಠ 2-4 ಹೋಗುತ್ತೆ. ಬೇಡ 2 ಮರ 2,000 ಆಯ್ತು. ಒಂದು ತೆಂಗಿನ ತೋಟದಲ್ಲಿ 50 ತೆಂಗಿನ ಗಿಡ ಇರುತ್ತೆ ಬಯಲ್ಸಿ ಮೇಲೆ, 50 ಗಿಡದ ಮಧ್ಯೆ ಒಂದ್ ಹೆಳ್ಳಿಕಾಯಿ ಗಿಡ ಹಾಕಿದ್ರೆ 50 ತೆಂಗಿನ ಮರ, ಒಂದು ಮರಕ್ಕೆ 2,000 ಅಂದ್ರೆ 1,00,000 ರೂಪಾಯಿ ಇನ್ಕಮ್ ಪುಕ್ಷಟೆ ಇನ್ಕಮ್. ಅದು ಅದಕ್ಕೆ ಯಾವ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಏನೂ ಇಲ್ಲ, ಬಂದಿರೋ ಮಳೆಯಲ್ಲೇ ಬೆಳೆಯುತ್ತದ ಹೆಳ್ಳಿಕಾಯಿ ಗಿಡ. ಇದನ್ನೆಲ್ಲ ನಾವು ಯೋಚನೆ ಮಾಡಿ ಮಾಡ್ಬೇಕು ಸರ್, ಇದನ್ನ ಮಾಡಲ್ಲ ಏ ಸಾಕ್ತದ ಅಂತಾರೆ. ಹಿಂಗಾಗಿ ಒಳ್ಳೇದು ಲೋಕೇಶಪ್ಪನವರೇ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಅನುಭವ ಜೊತೆಗೆ ಸಾವಯವ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿ ಅನುಭವ ಈ ಕುರಿತು ಬೀರೂರು ಸಮೀಪದ ಹಿರಿಯಂಗಳ ತೋಟದ ಮನೆಯ ಎಎಂ ಲೋಕೇಶಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು, ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಈಗ ಒಂದು ಪರಿಸರ ಗೀತೆ ಕೇಳೋಣ.